ನುಕ್ಸಾನ್ ಅಂದ್ರೆ ಲಾಸ್ ಏನಿದೆ ಈ ರೈತರಿಗೆ ಆಗ್ತದೆ ಅದನ್ನ ನಾವು ತಡೆಗಟ್ಟಬಹುದು. ಸಕಾಲದಲ್ಲಿ ಒಂದು 5,000 ರೂಪಾಯಿ ನಾವು ಚಿಕಿತ್ಸೆ ಮಾಡಿದ್ರೆ ಅದು ಏನು ಅಂತ ದೊಡ್ಡ ಖರ್ಚುನೂ ಅಲ್ಲ, ಮತ್ತೆ ಅವ್ರ ಪಶು ಸಂಪತ್ತನ್ನು ಕಾಪಾಡ್ದಂಗೆ ಆಗ್ತದೆ. ಒಳ್ಳೊಳ್ಳೆ ಜಾನುವಾರು ಇರ್ತದೆ, ಅದು ಒಂದ್ಸಾರಿ ಬಿದ್ದರೆ ಅದ್ರ ಜೀವನನೇ ಮುಗಿದಂಗೆ. ಎಷ್ಟೋ ಇಳುವರಿ ಕೊಡ್ತಕ್ಕಂಥ ಕೆಲವೊಮ್ಮೆ 10 ಲೀಟ್ರ್ 15 ಲೀಟ್ರ್ ಹಾಲು ಕೊಡ್ತಕ್ಕಂಥ ಎಮ್ಮೆಗಳು ಇರ್ತವೆ, ಅವು ಕಾಲು ಮುರಿದ್ರೆ ಅದ್ರದ್ದು ಜೀವನನೇ ಮುಗಿದಂಗೆ. ಅದನ್ನು ನಾವು ತಡೆಗಟ್ಟಬಹುದು. ಮತ್ತು ಇಲ್ಲಿವರೆಗೆ ರೈತರಲ್ಲಿ ಅಥವಾ ನಾವು ಮುಂಚೆ ಬಂದಾಗೂ ಕಲ್ಪನೆ ಏನಂದ್ರೆ ಕಾಲು ಮುರಿದ್ರೆ ದನ ನೆಟ್ಟಗೆ ಆಗಲ್ಲ ಅಂತ ಅನ್ನಿತ್ತು, ಈಗ ಚಿಕಿತ್ಸೆ ಇದೆ. ಮತ್ತೆ ಏನಂತಂದ್ರೆ ಈಗ ನಮ್ಮ ಮಹಾವಿದ್ಯಾಲಯದಲ್ಲಿ ಧನ್ವಂತರಿ ಸೇವೆನೂ ಇದೆ. ಏನಂದ್ರೆ ಈಗ ನಿಮ್ಮ ಹೊಲದಲ್ಲಿ ಒಂದು ವೇಳೆ ದನ ಕಾಲು ಮುರ್ಕೊಂಡು ಬಿದ್ರೆ ಅಲ್ಲಿ ಜನರ ಒಂದು ಸಹಾಯ ಇಲ್ಲ ಅಂದ್ರೆ ನಮ್ಮ ಧನ್ವಂತರಿನ ನೀವು ಫೋನ್ ಮಾಡಿದ್ರೆ ಅಲ್ಲಿಗೆ ಬರ್ತಾರೆ, ಬಂದು ಅದು ತಾನೇ ಲಿಫ್ಟ್ ಮಾಡ್ತಕ್ಕಂಥ. ಎಲ್ಲ ಕಡೆಯಲ್ಲಿ ವ್ಯವಸ್ಥೆ ಇದೆ ಅಲ್ಲ, ನಮ್ಮ ಮಹಾವಿದ್ಯಾಲಯದಲ್ಲಿ ಮಾತ್ರ ಇದೆ. ಮತ್ತೆ ಸರ್ಕಾರದಲ್ಲಿ ಮಾಡ್ತಕ್ಕಂಥ ವಿಚಾರ ಇದೆ, ಸದ್ಯದಲ್ಲಿ ನಮ್ಮಲ್ಲಿ ಲಭ್ಯ ಇದೆ. ಅದು ಅದರದ್ದು ವಿಶೇಷತೆ ಏನಂದ್ರೆ ನಿಮಗೆ ಜನಗಳು ಭಾರದ ಒಂದು ಎತ್ತಾಗಲಿ ಆಕಳ ಒಂದು 400 ಕೆಜಿ ಇರ್ತದೆ, ಅದನ್ನು ಎತ್ತಲಿಕ್ಕೆ ಕಷ್ಟ ಆಗ್ತದಲ್ಲ, ಅದು ಆಟೋ ಲಿಫ್ಟರ್ ಅದರಲ್ಲಿ ಪ್ರಾವಿಷನ್ ಇದೆ, ಅದನ್ನು ತಂದು ಹಾಕೊಂಡು ನಮ್ಮ ಮಹಾವಿದ್ಯಾಲಯಕ್ಕೆ ತಗೊಂಡು ಬಂದರೆ ನಾವು ಅಲ್ಲಿ ಚಿಕಿತ್ಸೆಯನ್ನು ಮಾಡ್ತೀವಿ ಮುಂದೆ. ಸರ್, ಇನ್ನೊಂದು ಬಹಳ ಮುಖ್ಯವಾಗಿ ನಾವು ಗಮನಿಸ್ತಾ ಇರೋದು ಆಕಳ ಕರು ಮತ್ತು ಎಮ್ಮೆ ಕರುಗಳಲ್ಲಿ ಈ ಹರ್ನಿ ಅಂತ ಆಗ್ತದಲ್ಲ, ಅದಕ್ಕೆ ಏನು ಪರಿಹಾರ? ಹರ್ನಿ ಅಂದರೆ ಈಗ ಹೊಕ್ಕಳ ಹತ್ರ ಏನಾಗ್ತದೆ, ಎರಡು ಭಾಗದ ಈ ಮಾಂಸಗಳು ಸರಿಯಾಗಿ ಜೋಡಣೆ ಆಗಿರಲ್ಲ. ಹೌದು, ಅವು ಬೇರೆ ಬೇರೆ ಭಾಗದಿಂದ ಬಂದು ನಡುವೆ ಜೋಡಣೆ ಆಗಬೇಕು. ಅದರಲ್ಲಿ ಜೋಡಣೆ ಆಗದೆ ನಡುವೆ ಸ್ವಲ್ಪ ಭಾಗ ಉಳಿದ್ಬಿಟ್ಟಿರ್ತದೆ ಗ್ಯಾಪ್ ಆಗಿ, ಆ ಭಾಗ ಉಳಿದಿರ್ತಕ್ಕಂಥ ಭಾಗದ ಮುಖಾಂತರ ಈ ಕರಡುಗಳು ಹೊರಗಡೆ ಬರ್ತವೆ. ಹೊರಗಡೆ ಬಂದು ಮೇಲೆ ಚರ್ಮ ಅಷ್ಟೇ ಅದರ ಮೇಲೆ ಆವರಿಸ್ಕೊಂಡಿರ್ತದೆ. ಅವಾಗ ಏನಾಗ್ತದೆ, ಅದು ಒಂದು ವೇಳೆ ಮುಳ್ಳು ನಟ್ಟರೆ ಅಥವಾ ಏನಾದರೂ ಚೂಪಾದ ಒಂದು ವಸ್ತು ಅದಕ್ಕೆ ನಟ್ಬಿಟ್ರೆ ಅದು ಕಳ್ಳಿಗೆ ನೇರವಾಗಿ ಹಾನಿ ಆಗ್ತಕ್ಕಂಥದ್ದು. ಇಂಥ ಒಂದು ಸಂದರ್ಭದಲ್ಲಿ ಇಂಥ ಕರುಗಳಿಗೆ ನಾವು ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಇದೆ, ಅದನ್ನು ಮಾಡಿ ಯಶಸ್ವಿಯಾಗಿ ಅದು ಕಳನ್ನು ಮತ್ತೆ ಅದಕ್ಕೂ ಪರಿಹಾರ ಹಾಕಿ ಅದನ್ನು ಚಿಕಿತ್ಸೆ ಹೊಲಿಗೆ ಮಾಡಿ ಅದನ್ನು ಚೆನ್ನಾಗಿ ಮಾಡಬಹುದು. ಆ ಒಂದು ಪರ್ಯಾಯನೂ ಇದೆ. ಇದೆ ಈಗ ಈ ಎತ್ತು ಮತ್ತು ಎಮ್ಮೆಗಳಲ್ಲಿ ಬರುವಂತಹ ಈ ಸಿಡಿಗಾಲ್ ಅಂತ ಹೇಳ್ತೇವಲ್ಲ, ಅದಕ್ಕೆ ಏನು ಪರಿಹಾರ ಮತ್ತೆ ಹಾಗೆ ಅಂದ್ರೆ ಏನು? ಇದು ಸಿಡಿಗಾಲ್ ಅಂತಕ್ಕಂಥದ್ದು ಏನಿದೆ, ಅನುವಂಶಿಕವಾಗಿ ಬರ್ತಕ್ಕಂಥದ್ದು. ಈಗ ಆಕಳು ಎಮ್ಮೆ ಎತ್ತು ಇವೆಲ್ಲದರಲ್ಲಿ ಬರ್ತದೆ ಅನುವಂಶಿಕವಾಗಿ. ಅಂದರೆ ಈಗ ಪೇರೆಂಟ್ಲ ತಂದೆ ತಾಯಿಗಳಲ್ಲಿ ಇದ್ದರೆ ಅದು ಮುಂದೆ ಮಕ್ಕಳಿಗೆ ಬರ್ತಕ್ಕಂಥದ್ದು, ಅಂದರೆ ಎತ್ತು ಅಥವಾ ಆಕಳಲ್ಲಿದ್ದರೆ ಮುಂದೆ ಕರುವಿಗೆ ಬರ್ತಕ್ಕಂಥದ್ದು. ಕರುವಿಗೆ ಬಂದರೂ ಕರು ದೊಡ್ಡದಾಗ ತನಕ, ಅಂದರೆ ಸುಮಾರು 150 ಕೆಜಿ ಭಾರ ಆಗ ತನಕ ಈ ಸಿಡಿಗಾಲಿನ ಲಕ್ಷಣಗಳನ್ನು ತೋರೋದಿಲ್ಲ. ಅದು ಕರುವಿದಾಗ ನಿಮಗೆ ಯಾವ ಲಕ್ಷಣ ಕಂಡು ಬರೋದಿಲ್ಲ. ಒಂದು ವೇಳೆ ಹೋರಿ ಆಯಿತು ಅಥವಾ ಎತ್ತಿನ ಒಂದು ರೂಪ ಪಡ್ಕೊಂಡು ತಂದರೆ ಆವಾಗ ಈ ಸಿಡಿಗಾಲಿನ ಲಕ್ಷಣಗಳು ಕಾಣ್ತವೆ. ಸಾಮಾನ್ಯವಾಗಿ ಮನೆಯಲ್ಲಿ ರಾತ್ರಿ ತಂದು ಕಟ್ಟಿದ ಮೇಲೆ ಬೆಳಿಗ್ಗೆ ಹೊಲಕ್ಕೆ ಹೋಗೋ ಏನು ಪ್ರಯತ್ನ ಮಾಡ್ತವೆ ದನಗಳು ನಡಿಲಿಕ್ಕೆ, ಅಂತ ಒಂದು ಸಂದರ್ಭದಲ್ಲಿ ಈ ಸಿಡಿಗಾಲಿನ ಈ ಲಕ್ಷಣಗಳು ಕಂಡು ಬರ್ತವೆ. ಹಿಂದಿನ ಕಾಲನ್ನ ಅದು ಮಡಿಸ್ಲಿಕ್ಕೆ ಬರಲ್ಲ, ಅಂದ್ರೆ ಹಿಂಗೆ ಬೆಂಡ್ ಆಗಲ್ಲ, ಎಳಿತಾ ಇರ್ತವೆ ನೆಲದಲ್ಲಿ, ಹಿಂಗೆ ನೇರವಾಗಿ ಎಳೆಯೋದು ಅದಕ್ಕೆ ನಡಿಲಿಕ್ಕೆ ತೊಂದರೆ ಆಗ್ತದೆ. ಅದು ಅದರಲ್ಲಿ ಒಂದು ನರ ಅಂತ ಹೇಳ್ತೀವಿ, ಆ ನರ ಸ್ವಲ್ಪ ಸಣ್ಣ ಆಕಾರದಲ್ಲಿ ಇರೋದ್ರಿಂದ ಅದು ಸಡಿಲವಾಗಿ ಎಲುಬುಗಳ ಒಂದು ಚಲನ ಆಗ್ತಾ ಇರಲ್ಲ. ಅಂತ ಒಂದು ಸಂದರ್ಭದಲ್ಲಿ ಒಂದು ಸಣ್ಣ ಶಸ್ತ್ರಚಿಕಿತ್ಸೆ ಮಾಡಿ ಆ ಬಿಗಿರ್ತಕ್ಕಂಥ ನರನ ನಾವು ಕಟ್ ಮಾಡಿದ್ರೆ ಅದು ಮುಂದೆ ಮತ್ತೆ ಚೆನ್ನಾಗಿ ನಡೀತದೆ, ಒಳ್ಳೆ ಕೆಲಸನೂ ಮಾಡ್ತದೆ, ಏನು ತೊಂದರೆ ಇಲ್ಲ. ಇನ್ನೊಂದು, ನಮ್ಮ ಮಳೆಗಾಲ ಪ್ರಾರಂಭವಾದಾಗ ದೊಡ್ಡ ಸಮಸ್ಯೆ ನಮ್ಮ ರೈತರು ಎದುರಿಸುತ್ತಿರುವುದಂದ್ರೆ ಈ ಎತ್ತುಗಳಲ್ಲಿ ಹೆಗಲು ಬೇನೆ, ಅದಕ್ಕೆ ಏನು ಪರಿಹಾರ? ಈಗ ಹೆಗಲು ಬೇನೆಗೆ ಪ್ರಮುಖವಾದ ಕಾರಣಗಳಂದ್ರೆ ಮಳೆಗಾಲದಲ್ಲಿ ಈ ನೊಗ ಇರ್ತಲ್ಲ ಮಳೆ ಬಿದ್ದಾಗ ಸ್ವಲ್ಪ ಹಸಿಯಾಗಿರ್ತದೆ, ಅದನ್ನ ರೈತರು ಅದನ್ನ ಒಣಗಿಸ್ಬೇಕು. ಒಣಗಿಸ್ಬೇಕಂದ್ರೆ ಏನು, ಗೋಣಿಚೀಲ ಅಥವಾ ಯಾವ್ದಾದ್ರು ಬಟ್ಟೆಯನ್ನ ತಗೊಂಡು ಅದನ್ನ ಮೇಲಿರ್ತಕ್ಕಂಥ ನೀರನ್ನ ತೆಗಿಬೇಕು. ಒಂದ್ ವೇಳೆ ನೀರಿನ ಜೊತೆಗಿರ್ತಕ್ಕಂಥ ನೊಗ ಹೆಗಲ ಮೇಲೆ ಇಟ್ಟರೆ ಅದು ಮುಂದೆ ಘರ್ಷಣೆ ಉಂಟಾಗಿ ಅದರಿಂದ ಹೆಗಲು ಬಾವು ಬರ್ತದೆ ಒಂದು. ಆಮೇಲೆ ಆ ನೊಗ ಅದರಲ್ಲಿ ಏನಾದರೂ ಚೂಪಾದ ಒಂದು ಮೇಲ್ಮೈ ಇದ್ರೆ ಅದರಿಂದ ಕೂಡ ನಟ್ಟಿ ಹೆಗಲು ಮೇಲೆ ಬರ್ತಕ್ಕಂಥದ್ದು. ಇದು ಅಲ್ಲೇನೆ ಈ ಎರಡು ಎತ್ತುಗಳ ಜೋಡಿ ಏರುಪೇರಿದ್ದಾಗ, ಒಂದು ಎತ್ತರದಲ್ಲಿದ್ದು ಇನ್ನೊಂದು ಕೆಳಗಿದ್ದಾಗ ಕೆಳಗೆ ಇರತಕ್ಕಂಥ ಸಣ್ಣ ಇರತಕ್ಕಂಥ ಎತ್ತಿನ ಮೇಲೆ ಭಾರ ಜಾಸ್ತಿ ಬೀಳ್ತದೆ. ಅಂಥ ಸಂದರ್ಭದಲ್ಲಿ ನಾವು ಜೋಡಿಯನ್ನೇ ಬದಲಾಯಿಸಬೇಕಾಗ್ತದೆ. ಮತ್ತೆ ಈ ಮಳೆಯಲ್ಲಿ ಆಗ್ತಕ್ಕಂಥದ್ದನ್ನು ನೊಗ ಒಣಸ್ತಕ್ಕಂಥದ್ದು ಮಾಡಿದರೆ ಆ ಪದ್ಧತಿಯಿಂದ ಇದನ್ನು ತಡೆಗಟ್ಟಬಹುದು. ಇನ್ನು ಕೆಲವೊಮ್ಮೆ ಏನಾಗ್ತದೆ, ಒಂದು ಎತ್ತು ಮುಂದೆ ಇಳಿಯೋದು ಇನ್ನೊಂದು ಹಿಂದೆ ಬೀಳೋದು, ಹಿಂದಿಂದ ಏನು ಹಿಂದೆ ಬೀಳ್ತಾ ಇರ್ತದೆ ಆ ಎತ್ತು ಅದ್ರ ಮೇಲೆ ಭಾರ ಜಾಸ್ತಿ ಬೀಳ್ತದೆ, ಹಂಗಾಗಿ ಅದಕ್ಕೆ ಕೂಡ ಈ ಹೆಗಲು ಬೇನೆ ಬರ್ತದೆ. ಈಗ ಈ ಹೆಗಲು ಬೇನೆಗೆ ಶಸ್ತ್ರಚಿಕಿತ್ಸೆ ಮಾಡಿದ ನಂತರ ಅದು ಮೊದಲಾಗಿ ಎತ್ತು ಉಳುಮೆ ಮಾಡ್ತದೆ ಹೇಗೆ ಅಂತ? ಅದು ಉಳುಮೆ ಮಾಡ್ತದೆ, ನಾವು ಸಾಮಾನ್ಯವಾಗಿ ಶಸ್ತ್ರಚಿಕಿತ್ಸೆ ನಂತರ ಜೋಡಿ ಬದಲಾಯಿಸಿ ಹೇಳ್ತೀವಿ. ಯಾಕಂದ್ರೆ ಅದು ಮತ್ತೆ ಅದೇ ಸಮಸ್ಯೆ ಇದ್ರೆ ಭಾರ ಒಂದ್ ಮೇಲೆ ಬೀಳ್ತಾ ಇದ್ರೆ ತೊಂದರೆ ಆಗ್ತದೆ, ಜೋಡಿ ಬದಲಾಯಿಸಿದ್ರೆ ಏನೂ ತೊಂದರೆ ಆಗಲ್ಲ. ಅದ್ರ ಸಮಾನಾಂತರ ಕೆಲಸ ಮಾಡ್ತಕ್ಕಂಥ ಎತ್ತಿನ ಜೋಡಿ ಅದನ್ನು ಬಳಕೆ ಮಾಡಿದ್ರೆ

ಬೀಸೋನು ಬಾಗೋದಿ ಹಸನಾದ ಹಾದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಹಾದಿಯೋಳು ಮೂರ ಬೀದಿ ಕಲಿತವ ಗೆಳದಿ, ಹಾದಿಯೋಳ ಮೂರ ಬೀದಿ ಕಲಿತವ ಗೆಳದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಬೀಸೋನು ಬಾಗೋದಿ ಹಸನಾದ ಹಾದಿ. ಹಾದಿಯ ನಟ್ಟ ನಡುವ ಗುಡಿಯಾದ ಗೆಳದಿ, ಹಾದಿಯ ನಟ ನಡುವ ಗುಡಿಯಾದ ಗೆಳದಿ, ಗುಡಿಮುಂದ ದೇವರನ ಕೊಯ್ದಾರ ಗೆಳದಿ, ಗುಡಿಮುಂದ ದೇವರನ ಕೊಯ್ದಾರ ಗೆಳದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಬೀಸೋನ ಬಾಗೋದಿ ಹಸನಾದ ಹಾದಿ. ಮಾಡರಡಿಗಿ ಅಡಿಗ ಹಾಕ್ಯರಗಡಗಿ, ಕೊಯ್ದು ಮಾಡರಡಿಗಿ ಅಡಿಗ ಹಾಕ್ಯರಗಡಗಿ, ಅಡಿಗೆ ಬಿಟ್ಟು ಗಡಗಡನೆ ಉಂದಾರ ಗೆಳದಿ, ಅಡಿಗೆ ಬಿಟ್ಟು ಗಡಗಡನೆ ಉಂದಾರ ಗೆಳದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಬೀಸೋನ ಬಾಗೋದಿ ಹಸನಾದ ಹಾದಿ. ದೇಶ ಕಧಿಕವಾದ ವಾಸುಳ್ಳ ರಾಂಪುರ, ದೇಶ ಕಧಿಕವಾದ ವಾಸುಳ್ಳ ರಾಂಪುರ, ಕಾಸ ಬಕ್ಕ ಪಯ್ಯ ಹಿಂಗ ಹೇಳನ ಗೆಳದಿ, ಕಾಸ ಬಕ್ಕ ಪಯ್ಯ ಹಿಂಗ ಹೇಳನ ಗೆಳದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಹಾದಿಯೋಳು ಮೂರ ಬೀದಿ ಕಲಿತಾವ ಗೆಳದಿ, ಹಾದಿಯೋಳು ಮೂರ ಬೀದಿ ಕಲಿತಾವ ಗೆಳದಿ, ಬೀಸೋನ ಬಾಗೋದಿ ಹಸನಾದ ಹಾದಿ, ಬೀಸೋನು ಬಾಗೋದಿ, ಬೀಸೋನು ಬಾಗೋದಿ, ಬೀಸೋನ ಬಾಗೋದಿ ಹಸನಾದ ಹಾದಿ. ಇದೇ ಕಲಾವಿದರೆಂದು ಕೇಳಿ ಇನ್ನೊಂದು ತತ್ವಪದ. ನಾ ಹೋದ ಮ್ಯಾಲ ನೀ ಹಾಂಗಿರತಿ, ನಿನ್ಯಾಂಗ ಮರೆಯಲೇ ಗುಣವಂತಿ, ನಿನ್ಯಾಂಗ ಮರೆಯಲೇ ಗುಣವಂತಿ, ಪೂರ್ವ ಜನ್ಮದ ಹಿಂದಿನ ಗೆಳತಿ, ಪೂರ್ವ ಜನ್ಮದ ಹಿಂದಿನ ಗೆಳತಿ, ನಾ ಮಾಡಿಕೊಂಡಿದ ನಿನಗ ಗೆಳತಿ, ನಾ ಹೋದ ಮ್ಯಾಲ ನೀ ಹಾಂಗಿರತಿ, ನಿನ್ಯಾಂಗ ಮರೆಯಲೇ ಗುಣವಂತಿ. ಉಡುಕೋತ ಬಂಗ ಈಗ ಕೇಳಿ ಬಲಭೀಮ್ ಮಂದೇವಾಲ್ ಮತ್ತು ಸಂಗಡಿಗರಿಂದ ಇನ್ನೊಂದು ಕೊನೆಯ ತತ್ವಪದ. ಸಾಕಾಗಿತ್ತೈರವ್ವ ಪರ ದೇಶಕ ಹೋಗನು ಪಾರವ್ವ ಪರ ದೇಶಕ ಹೋಗನು ಪಾರವ್ವ ಸಾಕಾಗಿತ್ತೈರವ್ವ ಪರ ದೇಶಕ ಹೋಗನು ಪಾರವ್ವ ಪರ ದೇಶಕ ಹೋಗನು ಬಾರವ್ವ ಕಾಕು ಜನರು ಸೇರ್ಯಾರವ್ವ ಕಾಕು ಜನರು ಸೇರ್ಯಾರವ್ವ ಮನ ವಾಕರಿಸಿತು ಕಯಾಪುರವ್ವ ಮನ ವಾಕರಿಸಿತು ಕಯಾಪುರವ್ವ ಸಾಕಾಗಿತ್ತೈಯೇ ಊರವ್ವ ಪರ ದೇಶಕ ಹೋಗನು ಬಾರವ್ವ ಪರ ದೇಶಕ ಹೋಗನು ಬಾರವ್ವ ಆರು ಮಂದಿ ಸರ ಪೂರಕ ನಡಿರೋ